ಸಹಕಾರ ಎಸ್ ವಿ ತಾರಾನಾಥ್ ಹಾಗೂ ಡಿ ಅರವಿಂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ಮತ್ತೆ ಸೋಮವಾರ ಸಂಜೆ 5 ಗಂಟೆಗೆ ಮತ್ತೆ ಪದ ಸಂಪದ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಹಾಸನದಲ್ಲಿ ಕೀಲು ಮತ್ತು ಮೂಳೆ ತಜ್ಞರೆಂದು ಹೆಸರುವಾಸಿಯಾಗಿ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮಕೃಷ್ಣ ಭಟ್ರವರ ಸಾರಥ್ಯದಲ್ಲಿ ಅವರ ಮಗ ಡಾಕ್ಟರ್ ನಿಖಿಲ್ ಭಟ್ರವರು ಹೇಮಾವತಿ ಆಸ್ಪತ್ರೆಯಲ್ಲಿ ಸದಾ ಲಭ್ಯವಿರುತ್ತಾರೆ. ಇವರು ವಿದೇಶದಲ್ಲಿ ನುರಿತ ತಜ್ಞರೊಂದಿಗೆ ಪರಿಣತಿ ಪಡೆದು ಈಗ ಹೇಮಾವತಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಮರು ಜೋಡಣೆ ತಜ್ಞರಾಗಿದ್ದು 100ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಪ್ರಸಿದ್ಧಿ ಪಡೆದ ಇವರು ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಉತ್ತರ ಬಡಾವಣೆ ಹಾಸನ. ಕರೆ ಮಾಡಿ 08172267656. ಶಂಕರಣ್ಣ, ಏನು ಹಿಂಗೆ ಬರ ಬರ ಬರ ಬರ ಅಂತ ನಡ್ಕ ಬತ್ತಿದ್ದಲ್ಲ, ಏನ್ ಸಮಾಚಾರ ಅಂತ? ಅಯ್ಯೋ ಬತ್ತಾಯ್ದೀನಿ ಕಣಪ್ಪ, ಈ ದೇಶ ಎಲ್ಲ ಹಿಂಗಾಗ್ಬಿಡ್ತಾರೆ ಈಗ. ಏನ್ ಯಾರಾದ್ರೂ ನೆಮ್ಮದಿ ಆಗೋರ ಅಂತ ಹುಡುಕಾಡ್ತಿದ್ದೀನಿ. ಅಲ್ಲ, ಈ ಮಳೆಲು ನೀನ್ ಹಿಂಗ್ ಹೆಜ್ಜೆ ಆಗ್ತಿದ್ಯಲ್ಲ, ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಅದೀದೆಲ್ಲ ಸಿಕ್ಕಾಪಟ್ಟೆ ಹಾನಿ ಆಗ್ಬಿಡ್ತಲ್ಲ ಶಂಕರಣ್ಣ, ಏನ್ ಕಮ್ಮಿ ನುಕ್ಸಾನ್ ಆಗೈತ? ಅಯ್ಯೋ ನಿನ್ನದೋ ಹೇಳ್ ಸುಖ ಇಲ್ಲ ಬಿಡು. ಯಾವ ಬಾಯಲ್ ಹೇಳೋದು ನಂಗೆ ಆಗ್ಬಿಟ್ಟಿದೆ. ಯಾವ ಬಾಯಲ್ ಹೇಳೋದು, ಯಾವ ಕಣ್ಣಲ್ಲಿ ನೋಡೋದು, ಯಾವ ಕಿವಿಲ್ ಕೇಳೋದು ನಂಗೆ ಆಗ್ಬಿಟ್ಟೈತೆ, ಯಾವ ಕಿವಿಲ್ ಕೇಳೋದು ಅನ್ನಂಗು ಆಗ್ಬಿಟ್ಟೈತೆ. ಎಲ್ಲೋದ್ರು ಬರೀ ಅದೇ ಸುದ್ದಿ. ಹೌದು, ನಂದು ಅಷ್ಟು ಹೋಯ್ತು, ಇಷ್ಟು ಹೋಯ್ತು, ಹಂಗಾಯ್ತು, ಹಿಂಗಾಯ್ತು. ಯಾರು ಒಬ್ರಾರು ಕೂಡ ನೆಮ್ಮದಿ ಆಗವ್ರೆ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲ, ಯಾಕೆ ಅಂತಂದ್ರೆ ಈ ಅಕಾಲಿಕ ಮಳೆ ಅನ್ನೋದು ಬಂದ್ಬಿಟ್ಟು ಟೈಮಲ್ಲಿ ಏನ ಗಾದನೆ ಮಾಡೋರಲ್ಲಪ್ಪ. ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಾಡಿದ್ದೆಲ್ಲ ಹಾಳು ಅಂತ ಹೇಳ್ಬಿಟ್ಟು ಎಲ್ಲನ ಹಾಳು ಮಾಡಾಕ್ಬಿಡ್ತು ಶಂಕರಣ್ಣ. ಆಮೇಲೆ ನೀ ಕಾಣಂಗೆ ಯಾವಾಗ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಳೆ ಬಂದಿತ್ತು ನೋಡಿದ್ದೆ ನೀನು? ನಾನ್ ಹುಟ್ಟಾಗ್ಲಿಂದ ನೋಡಿಲ್ಲ. ನಾನು ಹುಟ್ಟಿದ್ದಲ್ಲೂ ಇಷ್ಟು ಮಳೆ ಬಂದಿರೋದು ಮತ್ತೆ ಇಷ್ಟು ನುಕ್ಸಾನ್ ಆಗಿರೋದು ಇವೆರಡು ನೋಡಿರಲಿಲ್ಲ ನೋಡು. ಈ ಕಣ್ಣಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿಲ್ಲ ನೋಡಿ. ಇನ್ನು ಏನೆಲ್ಲ ನೋಡ್ಬೇಕಂಗಾರ ನಾವು ಯಾರಿಗ ಗೊತ್ತು? ಓ, ಇಬ್ರು ಶುರು ಹಚ್ಕೊಬಿಟ್ಟಿದೀರಾ. ನಿನ್ನೆದೇ ವಾತಾವರಣ ಇವತ್ತು ವೇಪ ಅಲ್ವಾ? ರಗ್ಗೊಚ್ಕೊಂಡ್ ಮಲ್ಗುವ ಅನ್ಸುತ್ತೆ ಸುಮ್ನೆ. ಅನ್ನಿಸ್ತದೆ ಏ, ಈ ಮಳ್ಕಂಡ್ರು ನೆಮ್ಮದಿ ಬರ್ಬೇಕಲ್ಲ ಈಗ. ನೆಮ್ಮದಿ ಎಲ್ಲಿಂದ ಬಂದಾತು? ಜಮೀನ್ಗಡೆ ಹೋಗಿದ್ದೋ ಇಲ್ವಾ? ಹೋಯ್ತಿರ್ತೀನಪ್ಪ, ನೋಡೋದು, ಬೇಜಾರು ಮಾಡ್ಕೊಂಡು ಬರೋದು ಮನೆಗೆ. ಅಲ್ಲ, ನೀನು ಈಗೇನು ಹೇಳ್ತಾ ಇದ್ದಲ್ಲ ರಗೋತ್ಕ ಮಂಕಳಂಗ್ ಆಯ್ತೈತೆ ಅಂತವ, ಯಾಕೆ ಮಂಕತ್ತಿದ್ಯ ಅಂತ ಅರ್ಥ ಆಯ್ತಿಲ್ಲ. ಓ, ಇದು ದಿಟನೆಯ. ನೀನು ಮಲ್ಕಂಡ್ ಈಗ ತಾನೆ ಎದ್ದು ಕಾಫಿ ಕುಡಿದು ಬಂದಿದೀಯಾ ನನಗೆ ಹೇಳೋದು? ಅಲ್ಲ, ಏನಾದ್ರೂ ಜಮೀನ್ ಕಡೆ ಹೋಗಿ ಎಲ್ಲ ಹಾಳಾಗೈತಲ್ಲ, ಅದ್ನೋಟೇನಾದ್ರು ಜ್ವರಗಿರ್ ಬಂದ್ಬಿಟ್ಟಿತ್ತ ಹೆಂಗೆ ಅಂತ ಕೇಳ್ದೆ. ಜ್ವರ ಬಂದ್ರೆ ತಡ್ದೀತ? ಅದೇನಾಯ್ತು ಆದತ್ತು, ನಾವು ಅನ್ಭವಿಸೋದು ಅನ್ಭವಿಸ್ಲೇಬೇಕು. ಅಣ್ಣಯ್ಯ ಏನಾದ್ರು ಪರಿಹಾರ ಹೇಳ್ತಾರ ನೋಡೋಣ ಬಾ. ಅಣ್ಣಯ್ಯ ಪರಿಹಾರ ಅಲ್ಲ, ಅಣ್ಣಯ್ಯನ ಹತ್ರ ವಿಚಾರ ತಿಳ್ಕೊಳ್ಳೋಣ ಆಯ್ತಾ? ಅಣ್ಣ ಅದಕ್ಕೆ ಏನಾದ್ರು ಒಂಚೂರು ಮಾರ್ಗಸೂಚಿ ಕೊಡ್ತಾನೆ, ಒಂಥರ ಕೈದಾರಿ ಇದ್ದಂಗೆ. ಇಲ್ಲಿ ಹೋಗಿ ಹಿಂಗ್ ಮಾಡಿ ಅಂತ ತೋರಿಸ್ತಾನೆ ಅಲ್ವಾ ಅಣ್ಣ. ಈಗ ನೀನ್ ಇಷ್ಟೊಂದು ಬರ ಬರ ಬರ ಬರ ಬರೋದ್ ನೋಡಿದ್ರೆ ಏನಾದ್ರು ನೆನ್ನೆ ಮನೇಲಿ ಏನಾದ್ರು ಪೇಟೆ ಕಡೆಗೆ ಹೋಗಿದ್ದ ಹೆಂಗೆ? ಹೋಗಿದ್ದೆ ಪೇಟೆ ಕಡೆಗೆ ಹೋಗಿದ್ದೆ, ಹೋಗ್ಲೇಬೇಕಲ್ಲಪ್ಪ, ಹೋಗ್ಬೇಕಾದ ಪರಿಸ್ಥಿತಿ ಬಂದೈತಿ ಈಗ. ಆಯ್ತಾ, ಇಲ್ಲೇನು ಇಲ್ಲಿದ್ದು ಮಾಡ ಅಂತದೇನು ಇಲ್ಲ. ಹೌದು, ಅವೆಲ್ಲ ಕೂದ ಅರ್ಧ ಬಿಟ್ಟೆ ಅದ್ ಹಂಗಾಯ್ತು, ಗದ್ದೆ ಕುಯ್ಯಂಗೆ ಇಲ್ಲ, ಎಲ್ಲಿ ಕೈಯಾಕ ಆಗಕ್ಕೆ ಇಲ್ವಲ್ಲ, ಅದೇ ಉಂಟ್ಕೊಂಡೈತಲ್ಲ ಮಂಕಬಿಟ್ಟೈತೆ. ಹಿಂಗಾಗ್ಬಿಟ್ಟೈತೆ ಈ ಮಳೆ. ನೀನ್ ಆಗ್ಲೇ ಅಂದಲ್ಲ ಎಂತ ಮಳೆ ಅಂತ ಅಂದ್ರದು ಸಿಕ್ಕಾಬಟ್ಟೆ ಮಳೆ. ಸಿಕ್ಕಾಬಟ್ಟೆ ಏನು ಇದು ಹೆಂಗೆ ಅಂತ ಅಂದ್ರೆ, ಈ ಮುಂಗಾರು ಹಿಂಗಾರು ಅಂತ ಇರ್ತದಲ್ಲಪ್ಪ, ಈ ಮುಂಗಾರು ಚೆನ್ನಾಗಾಯ್ತು ನಮ್ ಕಡೆಗೆ ಅಂದ್ರೆ ಹಾಸನ ಚಿಕ್ಕಮಂಗ್ಳೂರು ಈ ಕಡೆ ಮೈಸೂರು ಇಲ್ಲೆಲ್ಲ ಮುಂಗಾರು ಚೆನ್ನಾಗ ಅಂತದ್ದು. ಈ ಹಿಂಗಾರು ನಮ್ಗೇನು ಅಷ್ಟೇನು ಬಹಳ ಮುಖ್ಯ ಅಲ್ಲ. ಅಲ್ಲ ಮುಖ್ಯ ಅಲ್ಲ, ಮತ್ ನಾವು ನೋಡಿಲ್ಲ ಬಿಡು ಹಿಂಗಾರಲ್ಲಿ ಎಲ್ಲೋ ಒಂದೊಂದ್ಸಲ ವಾರಕ್ಕೊಂದಾ ಹದಿನೈದು ಏನೋ ಒಂದ್ ಎರಡ್ ದಿನ ಮಳೆ ಬಂದಿದ್ ನೋಡಿದ್ವಿ, ಹೊರತು ಹಿಂಗ್ ವಾರಗಟ್ಲೆ ಹಿಡ್ಕೊಂಡಿದ್ ನೋಡೇ ಇಲ್ಲ ಬಿಡು. ನೋಡೇ ಇಲ್ಲ. ಆದ್ರೆ ಈ ಸ್ವಲ್ಪ ಉತ್ತರ ಕರ್ನಾಟಕ ಐತ್ ನೋಡು, ನಮ್ಮ ಚಿತ್ರದುರ್ಗದಿಂದ ಆಚೆಗೆ. ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಈ ನಮ್ದು ನದಿ ಐತ್ ನೋಡಪ್ಪ, ಯಾವ ನದಿ ಹೇಳು? ಕೃಷ್ಣಾ ನದಿನ. ಏ ಕೃಷ್ಣಾ ನದಿಗೆ ಬರುತ್ತದು ತುಂಗಭದ್ರಾ ಅಂತಿಲ್ವಾ? ಟಿಬಿ ಡ್ಯಾಮ್ ಈ ನದಿ ಐತಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟದದು. ಅದು ಹುಟ್ಟಿ ಹರ್ಕೊಂಡು ಹರ್ಕೊಂಡು ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಡುತ್ತೆ. ಆಯ್ತಾ, ಇದು ಚಿಕ್ಕಮಗಳೂರಿಂದ ಹರಿತದಲ್ಲ, ಅದ್ ಹೆಚ್ಚು ಕಮ್ಮಿ ಈ ದಾವಣಗೆರೆ ಹರಿಹರ ಈ ಹುಳಿಯಾರು ಇಲ್ಲೆಲ್ಲ ಹರ್ಕೊಂಡು ಹೋಯ್ತದೆ. ಅದು ಕರೆಕ್ಟ್ ಆಗಿ ಮಧ್ಯ ಭಾಗದಲ್ಲಿ ಐತದ, ನಮ್ ಕರ್ನಾಟಕಕ್ಕೆ ಮಧ್ಯ ಭಾಗದಲ್ಲಿ ಅದ್ ಹರ್ಕೊಂಡು ಹೋಯ್ತದಲ್ಲ. ಆ ತುಂಗಭದ್ರ ನದಿ ಎಲ್ಲೆಲ್ಲಿ ಹರ್ಕೊಂಡು ಹೋಗ್ಬಿಟ್ಟು ಕರ್ನಾಟಕ ಎರಡ್ ಪಾಲ್ ಮಾಡ್ತದೋ, ಈ ಕೆಳಗಡೆ ದಕ್ಷಿಣ ಮೇಲ್ಗಡೆದಲ್ಲ ಉತ್ತರ ಅಂತ ಕರಿತೀವಿ. ಈ ಹರಿಹರದಿಂದ ಮೇಲಕ್ಕೆ ಉತ್ತರ ಅಂತೇಳಿ, ಅಲ್ಲಿಂದ ಕೆಳಗಡೆ ಕೆಲವು ದಕ್ಷಿಣ ಕರ್ನಾಟಕ ಅಂತ ಹೇಳ್ಬಿಟ್ಟು. ವಸೀನು ಅರ್ಥ ಆಯ್ತಿಲ್ಲಪ್ಪ, ಪಾಠ ಮಾಡ್ತಾವ್ರೆ. ಪಾಠ ಅಂತ ಅಲ್ಲ, ಸುಮ್ನೆ ಒಂಚೂರು ಇವೆಲ್ಲ ಜನರೇಟರ್ ನಲ್ಲಿ ಯಾಕೆ ಅಂತಂದ್ರೆ ನನಗೂ ಕೇಳ್ತಾ ಇದ್ದೆ ಆಗ್ಲಿಂದವ, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಇನ್ನು ಎಂತಂತವ ಅನ್ನೋಲ್ಲಪ್ಪ, ಕರ್ನಾಟಕ ಮಹಾರಾಷ್ಟ್ರಕ್ಕೆ ಬಾಂಬೆ ಕರ್ನಾಟಕ ಅಂತ ಅಲ್ಲವ, ಇವೇನ್ ಇಷ್ಟೊಂದು ಹೆಸರವಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಅನ್ಕೊಂಡು, ಈಗ ಉತ್ತರ ಕರ್ನಾಟಕ ಅಂತ ಅಂದ್ರೆ ನಮ್ದು ಆ ಕಡೆಗೆ ಹೋಗ್ಬಿಡ್ತದೆ, ಮೇಲ್ಗಡೆಗೆ ಹೋಗ್ಬಿಡ್ತದೆ. ದಕ್ಷಿಣ ಕರ್ನಾಟಕ ಅಂದ್ರೆ ಈ ಕಡೆಗೆ ಹಿಂಗ್ ಮಾಡ್ಕೊಂಡಿರ ಅಂತದ್ದು. ಅದ್ ಹೇಳ್ತಾ ಇದ್ನಲ್ಲ, ಈ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹಿಂಗಾರು ಜಾಸ್ತಿ, ಹಿಂಗಾರು ಅಲ್ಲಿ ಮುಂಗಾರು ಬರ್ದನೆ ಇದ್ರು ಹಿಂಗಾರು ಬಂದ್ಬಿಡ್ತದೆ. ಒಳ್ಳೆ ಹಿಂಗಾರು, ಹಿಂಗಾರಲ್ಲಿ ಸ್ವಲ್ಪ ಜಾಸ್ತಿ ಬೆಳೆ ಇಂಥವೆಲ್ಲ ಆಗ ಅಂತ. ಈ ಚಿತ್ರದುರ್ಗ ದಾವಣಗೆರೆ ಗುಲ್ಬರ್ಗ ರಾಯಚೂರು ಇಲ್ಲೆಲ್ಲ ಹಿಂಗಾರು ಸ್ವಲ್ಪ ಚೆನ್ನಾಗಿ ಬರ್ತದೆ. ಈಗೇನು ಹಿಂಗಾರಿಗೂ ಮುಂಗಾರಿಗೂ ವ್ಯತ್ಯಾಸ ಇಲ್ಲ ಬಿಡು, ಹಿಂಗಾರು ಶುರು ಆಗಿದ್ದು ಮುಂಗಾರಾಗೆ ಉಳ್ಕೊಬಿಟ್ಟೈತೆ, ಮುಂದೆ ಕೊಯ್ತಾನೆ ಐತೆ. ಮುಂದೆ ಕೊಯ್ತಲೇ ಐತೆ. ಇಲ್ಲಿ ಹೆಂಗೆ ಅಂತ ಅಂದ್ರೆ ಮುಂಗಾರ ಚೆನ್ನಾಗಿ ಮಳೆ ಆಯ್ತಿತ್ತಲ್ಲ, ಮುಂಗಾರಲ್ಲಿ ಪೂರ್ತಿ ಬಿತ್ತನೆ ಮಾಡ್ಕೊಬಿಡ್ತಿದ್ದು. ಅದು ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಎಲ್ಲ ಕಟಾವಿಗೆ ಬಂದ್ಬಿಡ್ತದೆ. ಆಯ್ತಾ, ಈ ಅಕ್ಟೋಬರ್ ಮಧ್ಯದಿಂದ ಕಟಾವ್ ಶುರು ಆಗೋದು, ಈ ಅಕ್ಟೋಬರ್ ಇಂದ ಈ ಹಿಂಗಾರು ಶುರು ಆಗೋದು. ಆಗಸ್ಟ್ ಶುರು ಆಯ್ತದ, ಆಗಸ್ಟ್ ಸೆಪ್ಟೆಂಬರ್ ನಲ್ಲೇ ಶುರು ಆಯ್ತದೆ. ಶುರು ಆಗಿದ್ದು ಅಲ್ಲಿ ನಾವು ಕಟಾವ್ ಮಾಡ್ಕೊಳ್ತಿದ್ವಲ್ಲ, ಮಳೆಗಳೇ ಆಯ್ತಿರಲ್ಲ ಕಟಾವ್ ಮಾಡ್ಕೊಳ್ಳಕ್ಕೆ ಒಕ್ಕಣೆ ಮಾಡ್ಕೊಳ್ಳಕ್ಕೆ ಎಲ್ಲ ಸರಿ ಹೋಗ್ತಾ ಇತ್ತು. ಈ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ಆದ್ರೆ ನವೆಂಬರ್ ಇಂದ 13 19 96 ಮಿಲಿಮೀಟರ್ ಆಗ್ಬಿಡ್ತು. ಇದು ಎಷ್ಟು ಜಾಸ್ತಿ ಅಂತ ಅಂದ್ರೆ 756% ಜಾಸ್ತಿ ಆಗ್ಬಿಟ್ಟೈತೆ. ಅಲ್ಲ, ಶೇಕಡಕ್ಕೂ ಮೀರ ಹೋಗ್ಬಿಡ್ತು ನೋಡುದು. ಶೇಕಡ ಅಂದ್ರೆ 100 ಒಳಗಡೆ ಬರಬೇಕು, 700 ಅಂದ್ರೆ ಎಲ್ಗಾಯ್ತು ಅಣ್ಣಯ್ಯ. ಈ ನವೆಂಬರ್ ಅಲ್ಲಿ ಈ 1 19 ತಾರೀಕು ವಾಡಿಕೆ ಆಗಿ ಬರ ಅಂತದ್ದು ಸುಮಾರು 41 ಮಿಲಿಮೀಟರ್. ಇದು ಈ ಸರಿ ಬಿದ್ದಿರೋದು 160 ಮಿಲಿಮೀಟರ್ ಬಿದ್ದುಬಿಟ್ಟೈತೆ. ಇದು 300 ಜಾಸ್ತಿ ಆಗ್ಬಿಟ್ಟದೆ ಅಂತ ಮಳೆ. ಈ ಮಳೆ ಜಾಸ್ತಿ ಆದ ಪರಿಣಾಮ ನಮ್ದು ರಾಗಿ ಎಲ್ಲ ಬಂದಿತ್ತ, ಅದು ಎಲ್ಲ ಹಂಗೆ ನಿಂತ್ಕತ್ತು ನಿಂತ್ಕತ್ತು ಎಲ್ಲ ಬಿದ್ದೋಯ್ತು. ಹೌದು, ಈ ಜೋಳ ನಮ್ಮಲ್ಲಿ ಜಾಸ್ತಿ ಬೆಳೆಯದಲ್ವಪ್ಪ, ರಾಗಿ ಮೆಕ್ಕೆಜೋಳ ಆಲೂಗಡ್ಡೆ ಕೂಡ ಅದು ಬೇಗ ಬಂದ್ಬಿಡ್ತೇವೆ, ಅದ್ರದ್ದು ಸಮಸ್ಯೆ ಆಗ್ಲಿಲ್ಲ ಸರಿಯಾ, ಅದ್ರದ್ದು ಬೇರೆ ಸಮಸ್ಯೆ ಐತೆ. ಅದ್ಯಾವ ಬಾಯಲ್ಲಿ ಮಾತಾಡೋದು ನಾವು, ಬಿಡು ಮುಗಿದೋಯ್ತಲ್ಲ, ಮುಗ್ದೊಂದ್ ಕತೆ ಅಲ್ವಾ. ಹಂಗಾಗಿ ಇದು ಇಲ್ಲಿ ಜಾಸ್ತಿ ಆಗ್ಬಿಡ್ತು, ಇದೆಲ್ಲ ತೊಂದರೆ ಆಗ್ಬಿಡ್ತೀವಿ. ಈ ತೊಂದರೆ ಆಗಿ ಇದು ಎಷ್ಟು ತೊಂದರೆ ಆಗೈತೆ ಅಂತ ಅಂತ ಅಂದ್ರೆ, ಈ ರಾಗಿ 5% ಕಟಾವ್ ಮಾಡಿಲ್ಲ. ಅಲ್ಲ, ಕಟಾವ್ ಮಾಡಿಲ್ಲ ಅಂತ ಮುಂದಿಂದು ಹೆಂಗಪ್ಪ ಹೊಟ್ಟೆಪಾಡು? ಅಲ್ಲ, ಕಟಾವ್ ಮಾಡಿಲ್ಲ ಅಂದ್ರೆ ಹೊಲ ಕೂದಿಲ್ಲ ಅಂತ ಗೊತ್ತಾಯ್ತು. 5% ಕುಯ್ದಿದ್ರು ಅದು ಎಲ್ಲ ನೀರ್ ಪಾಲಾಗೈತೆ ಹೊರತು ಯಾರು ಏನ್ ಮನೆಗೆ ತಂದು ಇಟ್ಕೊಂಡಿಲ್ಲ. ಈ ಜೋಳ ಸ್ವಲ್ಪ ಬೇಗ ಬೇಗ ಬಿತ್ತನೆ ಮಾಡ್ಕತ್ತಾರಲ್ಲ, ಮೊದಲನೇ ಬೆಳೆ ಬಿತ್ತ ತಕ್ಷಣ ಬಿತ್ತನೆ ಮಾಡ್ಕೊಬಿಡ್ತಾರಲ್ಲ, ಅದು ಒಂದು 50% ಆಗಿತ್ತಂತೆ ಕಟಾವು. ಇನ್ನು 50% ಅದು ತೇಲೋಯ್ತು. ಇನ್ನು ಹಂಗೆ ಐತೆ, ಇನ್ನು ಹಂಗೆ ಐತೆ, ಎಲ್ಲ ಮೊಳಕೆ ಬಂದೈತೆ, ಮುಗಿದೋಯ್ತಾರೆ ಕತೆ. ಭತ್ತ ಅಂತೂ ಒಂದು ಕಟಾವ್ ಆಗಿಲ್ಲ ಇನ್ನೂ, ಎಲ್ಲ ಗದ್ದೆ ಗದ್ದಲೆ ಐತೆ, ಮಂಕಂದ ಐತೆ, ಶೇಕಡಾ 100% ಅಲ್ಲಿಗೆ ಮುಗ್ದೆ ಹೋಯ್ತು ಬಿಡು. ಭತ್ತದ ಕತೆ ಮುಗೀತು, ರಾಗಿನೂ ಮುಗ್ದೋಯ್ತು. ಈ ರಾಗಿ ಏನಾಗ್ಬಿಡ್ತು, ಬಿದ್ದೈತಲ್ಲಪ್ಪ, ಎಲ್ಲ ಬಿದ್ದೈತ್ ನೋಡು. ಈ ಬಿದ್ದು ಬಿದ್ದು ಈ ಕೆಳಗಡೆಗೆ ಉದುರಿರೋದು, ಬಿದ್ಬಿಟ್ಟು ಹಂಗೆ ತನೆ ಮಣ್ಣಿನ ಮೇಲೆ ಇರ್ತದಲ್ಲ, ಎಲ್ಲ ಮೊಳಕೆ ಬರಕ್ ಶುರು ಆಗ್ಬಿಟ್ಟು. ಮತ್ತೆ ಈ ಮಳೆನಲ್ಲ ನೀರೊಳಗಡೆ ಬಿದ್ರೆ ಆ ಮಣ್ಣು ಒಸಿ ಶೀತ ಅಲ್ಲೇ ಹಂಗೆ ಮೊಳಕೆ ಬರ್ತದೆ. ಈ ಹುಲ್ಲು ನೆಂದು ನೆಂದು ಅದೇನಾಗ್ಬಿಟ್ಟೈತೆ, ಅದು ಎಲ್ಲ ಮುಗ್ಲು ಆಸೆ ಬಂದ್ಬಿಟ್ಟೈತೆ. ಅಲ್ಲ ಇನ್ನು ಅದನ್ನ ದನಕರುಗಳು ಹೆಂಗಾರು ತಿಂದವು? ದನಕರ ತಿನ್ನದ್ರಲ್ಲಿ ಮೂಸು ನೋಡಕ್ಲ ಗಂಗಾರ ಮೇವ್ಗೇನಪ್ಪ ಮಾಡೋದು? ಏನ್ ಈಗ ಆಗಿರೋದು? ಈಗ ನಮ್ಗೆ ನೋಡಪ್ಪ, ರಾಗಿ ಇಲ್ಲ ಬತ್ತಿಲ್ಲ ಅಂತ ಅಂದ್ರೆ ಅದೆಂತ ತವ ಅವಲ್ಲ. ಈಗ ಏನಾದ್ರು ತಿನ್ಕೋಬಹುದು ಬಿಡು. ಏನ್ ಮೊಬೈಲ್ ತಗೊಂಡಿಲ್ಲಿ ಸ್ವಿಚ್ ಅಂಬಿದ್ರೆ ಸಾಕು, ಮನೆ ಬಾಗಿಲು ತಂದು ಎಷ್ಟು ಹೋಯ್ತಾರೆ. ಬೇಕು ಬಿರಿಯಾನಿ, ಬೇಕಾ ಪಾರ್ಸಲ್ ಬಿರಿಯಾನಿ ತರ ಕೊಟ್ಬಿಡ್ತಾರೆ. ನಾವು ಇದ್ ಕೇಳ್ತಾರನಪ್ಪ, ಜಾನುವಾರುಗಳ ಕತೆ ಏನಂಗ ಸ್ವಲ್ಪ ಹೇಳ್ತಾರ ಹೇಳ್ದ ಈ ತರ ಆದ್ರೆ ಆಯ್ತಾ. ಈ ತರದ ಪರಿಸ್ಥಿತಿ ಬಂದು ಕೂತೈತೆ ಆಯ್ತಾ. ಇದ್ ಯಾಕೆ ಈ ತರ ಎಲ್ಲ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬಾರಿ ಯೋಚನೆ ಮಾಡಕ್ ಶುರು ಮಾಡಿದೆ ನಾನು. ಅದೇ ಮೊನ್ನೆ ಹೋಗಿದ್ದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ, ಅಲ್ಲೊಬ್ರು ಸಾಹೇಬರು ಸಿಕ್ಕಿದ್ರ, ಅವರು ಹೇಳಿದ್ರು ಅಂತ ಅಂದ್ರೆ ಪ್ರಕೃತಿ ವಿಕೋಪ ಆಗ್ಬಿಟ್ಟಿದೆ, ಮಳೆ ಸಿಕ್ಕಾಬಟ್ಟೆ ಬರಬಾರದು, ಮಳೆ ಬಂತು ಹಾಳು ಮಾಡಾಕ್ತು, ಇದೆಲ್ಲ ಆಯ್ತು. ಆದ್ರೂ ಇದೆಲ್ಲ ಬಿದ್ದೈತಲ್ಲ, ಯಾಕ್ ಬಿದ್ದೈತೆ? ಇನ್ ಗಾಳಿ ಬೀಸೈತ ಅಂತ ಕೇಳಿದ್ರು. ಗಾಳಿ ಏನಿಲ್ಲ ಬಿಡಿ ಸಲ, ಗಾಳಿ ಮಳೆನೆ ಬಿಂಗೆ ತಗ ಹುಯ್ದಂಗ್ ಬತ್ತನೈತೆ ದಡ ದಡ ಅಂತ ಹೊರತುಪಡಿಸಿ ಗಾಳಿನೇ ಇಲ್ಲ. ಆದ್ರೂ ಬಿದ್ದೈತಲ್ಲ ಅಂತ ಕ್ವಶನ್ ಮಾಡಿದೆ ನಾನು. ಅದು ನಿಜ ಬಿಡು, ಅದು ಯಾಕ್ ಬಿದ್ದೈತೆ ಅಂತ ಅಂದ್ರೆ ಈ ಗೊಬ್ಬರ ಜಾಸ್ತಿ ಬಳಕೆ ಮಾಡಕ್ ಶುರು ಮಾಡ್ಬಿಟ್ಟಿದೀವಿ. ಅಲ್ಲ ಈ ಕಣಂಗೆಯ, ನಾವು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಹಾಕ್ತಿವಿ, ಪೇಟೆ ಗೊಬ್ಬರ ತರಕಲ್ಲ. ಆದ್ರೂ ಯಾವ ಗೊಬ್ಬರ ಜಾಸ್ತಿ ಹೋಯ್ತು ಅಂತೀಯ? ಅದು ಯೂರಿಯಾ ಐತಲ್ಲಪ್ಪ. ಓ ಯೂರಿಯಾ, ಅದು ಕಡಿಮೆ ರೇಟು ಅಂತ ಅನ್ಕೊಂಡು ಜಾಸ್ತಿ ತರದು ಹಾಕೋದು ತರದು ಹಾಕೋದು. ಯೂರಿಯಾ ಐತಲ್ಲ, ಅದು ಬೆಳವಣಿಗೆಗೆ ಇದಾಗುತ್ತೆ. ಈಗ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ, ಬೆಳವಣಿಗೆ ಕಡಿಮೆ ಮಾಡೋರೆ ನಮಗೆ ಫಸಲು ಜಾಸ್ತಿ ಬರಬೇಕು, ಆ ತರ ಮಾಡೋರೆ. ಈ ಫಸಲು ಜಾಸ್ತಿ ಹಾಕಿ ಏನ್ ಬೇಕು? ಪೊಟ್ಯಾಶ್ ಬೇಕು. ಈ ಪೊಟ್ಯಾಶ್ ನ ನಾವು ಕೊಡ್ತಾ ಇಲ್ಲ, ಕಡಿಮೆ ಮಾಡಿದೀವಿ. ಕಡಿಮೆ ಕೊಡ್ತಾ ಇಲ್ವಂತ ಹೆಚ್ಚು ಕಮ್ಮಿ. ಯೂರಿಯಾ ಕಡಿಮೆ ರೇಟ್ ಅಲ್ಲ, ಜಾಸ್ತಿ ತರೋದು ಚೆಲ್ಲೋದು. ಈ ಚೆಲ್ಲಕೊಳ್ಳೆ ಈಸಿ ಆಗಿರ್ತದಲ್ಲಪ್ಪ, ಅದು ಕಾಳು ನಂಗಿರೋದು. ರಾಗಿ ಹೆಂಗಿರ್ತದೆ? ಈ ರಾಗಿ ಒಗ್ಗ ಹೋಯ್ತೀವಲ್ಲ, ತರದು ಎರಚದು. ಭತ್ತಕ್ಕೆ ಹೋದಯ, ರಾಗಿಗೆ ಹೋದಯ, ಜೋಳಕ್ಕೆ ಹೋದಯ, ಎಲ್ಲದಕ್ಕೋದಯ. ತಪ್ಪಿ ತಪ್ಪಿ ಬೇರೆ ಏನಾದ್ರು ಬೆಳೆದ್ರೆ ಅದಕ್ಕೂ ಹೋದಯ. ಇಂತ ಪರಿಸ್ಥಿತಿ ಮಾಡ್ಕೊಂಡು ಇದೆಲ್ಲ ಸಿಕ್ಕಾಪಟ್ಟೆ ಬೆಳೆದ್ಬಿಡ್ತಲ್ಲ. ಈ ಮಳೆ ಬಿದ್ದು ಬಿದ್ದು ಬಿದ್ದು ಬಿದ್ದು ಈ ತನೆ ಭಾರ ಆದ್ರೂ ಪರವಾಗಿಲ್ಲ, ಈ ಮಳೆಗೆ ಬರ ನಂದು ಇನ್ನು ಜಾಸ್ತಿ ಭಾರ ಆಯ್ತವೆ. ಹಂಗೆ ಮಲ್ಕತ್ತು, ಹಂಗೆ ಮಲ್ಕತ್ತು. ಇದು ನಾವ್ ಮಾಡಿರೋ ತಪ್ಪು. ಅದ್ರ ಜೊತೆಗೆ ಮಳೆ ಮೇನ್, ಇದು ನಾವ್ ಮಾಡಬಾರ್ದಾಗಿತ್ತು, ಇದು ಮಾಡಿದ್ವಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವಿಲ್ಲಿ ಯೂರಿಯಾ ಹಾಕಿದ್ದೆ ಬಂದು ಬೆಳಕ ಆಯ್ತು ಅಂತ ಆಯ್ತು ಅಂತ ಹೇಳಿ. ಪೊಟ್ಯಾಶ್ ಐತಲ್ಲ, ಈ ಪೊಟ್ಯಾಶ್ ಜಾಸ್ತಿ ಹಾಕಿದ್ರೆ ಈ ರಾಗಿ ಕಡ್ಡಿ ಇರ್ತಾವಲ್ಲ, ಆ ರಾಗಿ ಕಡ್ಡಿ ಬಾರಿ ಸದೃಢವಾಗಿ ಬೆಳಿತಾವೆ, ದಪ್ಪ ಆಯ್ತವೆ. ದಪ್ಪ ಆಯ್ತವೆ, ಗಟ್ಟಿಮುಟ್ಟಾಗಿರ್ತಾವೆ. ಮಳೆ ಎಲ್ಲ ಗಾಳಿ ಬೀಸಿದ್ರು ಬೆಳಕಲ್ಲ. ಈಗ ನಾವು ಪೊಟ್ಯಾಶ್ ಕೊಡ್ತಾ ಇಲ್ವಲ್ಲ, ಪೊಟ್ಯಾಶ್ ಕೊಡದೆ ಇರೋದ್ರಿಂದ ಒಂದ್ ಕಾರಣ ಅಂತ ಅಂತ ಅಂದ್ರು. ಆಮೇಲೆ ಇನ್ನೇನ್ ಕಾರಣ ಸ್ವಾಮಿ ಅಂತ ಅಂತ. ಈಗ ರಾಗಿ ಅಂದ್ರೆ ಬರೀ ರಾಗಿ ಬೆಳ್ಕತ್ತಾರೆ, ಭತ್ತ ಅಂದ್ರೆ ಬರೀ ಭತ್ತ ಬೆಳ್ಕತ್ತಾರೆ, ಜೊತೆ ಬೆಳೆಯಕ್ಕಾಕಲ್ಲ ಬಿಡು. ಜೋಳ ಅಂದ್ರೆ ಬರೀ ಜೋಳ ಬೆಳ್ಕತ್ತಾರೆ. ಅವರು ಎಲ್ಲ ಸಮೀಕ್ಷೆ ಮಾಡಕ್ ಹೋಗಿದ್ರಂತೆ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗೈತೆ, ಎಷ್ಟೆಷ್ಟು ಹಾನಿ ಆಗೈತೆ, ಎಲ್ಲ ನೋಡ್ಕೊಂಬರೋದು ಅಂತ ಹೇಳಿ ಹೋಗಿದ್ರಂತೆ. ಅಲ್ಲಿ ಹೋಗಿ ನೋಡ್ಲಾಗಿ ಬರೀ ರಾಗಿ ಅಂದ್ರೆ ಬರೀ ರಾಗಿನೇ, ಬಿತ್ತದು ಎರಚದು ಇಲ್ಲ ನಾಟಿ ಮಾಡ್ದು. ನಾಟಿ ಮಾಡೋದು ಅಪರೂಪ. ಈಗ ಕಡಿಮೆ ಬಿಡು, ಬಿತ್ತನೆ ಜಾಸ್ತಿ ಅಲ್ಲ, ಬಿತ್ತನೆ ಜಾಸ್ತಿ. ಈಗೆಲ್ಲ ಚಲಕೆ ರಾಗಿ ಅಂತ ಬೇರೆ ಬಂದ್ಬಿಟ್ಟೈತೆ. ಚಲಕೆ ರಾಗಿ ಮಾಡ್ಕೊಂಡು ಬರೀ ಇದ್ನೆ ಮಾಡ್ಕೊಂಡವ್ರೆ, ಈಗ ಅದ್ರ ಬದ್ಲಿಗೆ ಮಧ್ಯದಲ್ಲಿ ತೊಗರಿ, ತಡ್ನಿ, ಅವ್ರೆ, ಹುಚ್ಚಳ್ಳು ಇಂಥವೆಲ್ಲ ಹಾಕೊಂಡಿದ್ರೆ ಅವೇನ್ ಬಿಡ್ತಾ ಇರ್ಲಿಲ್ವಾ? ಹೌದು. ಈಗ ಮಳೆ ಬೇರೆ ಕಡಿಮೆ ಆಯ್ತಾ, ಒಳ್ಳೆ ಫಸಲು ಬರ್ತಾ ಇತ್ತ, ಅದು ಅದನ್ನ ಯಾರು ಮಾಡ್ಕೊಂಡಿಲ್ಲ. ಇದು ದೊಡ್ಡ ತೊಂದರೆ ಆಗಿರೋದು. ಅಂತರ ಬೆಳೆನೂ ಆಯ್ತು, ಮಿಶ್ರ ಬೆಳೆನೂ ಆಯ್ತು, ಎರಡು ಬಿಟ್ಬಿಟ್ಟವ್ರೆ. ಹಿಂದೆಲ್ಲವ ಶಂಕರಣ, ಈ ಸುಮ್ನೆ ಹೊಲತಕ್ಕೆ ಗದ್ದದಕ್ಕೆ ಹೋಗ್ಬಿಟ್ರೆ ಅದು ಈ ಟೈಮ್ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಬಿತ್ತನೆ ಮಾಡ್ರ ಈ ಅವರೆ ಹೂವು ಏನ್ ನಳ ನಳಸ ಬೇರೆ ಬಿಡು. ಹುಚ್ಚಳ್ ಹೂವು, ಹುಚ್ಚಳ್ ಹೂವು ನಿಂತ್ಕೊಬಿಟ್ರೆ ನೋಡು, ಅವಾಗೆಲ್ಲವ ಅಷ್ಟು ಅಷ್ಟು ವೆರೈಟಿ ಕಲರ್ಫುಲ್ ಆಗಿರ್ತಾ ಇತ್ತು. ಕ್ಯಾಮ್ರಾ ಇರ್ತಾರಲ್ಲ, ಮೊಬೈಲ್ ಇರ್ತಾರಲ್ಲ, ಫೋಟೋ ತಗೊಳಕ್ಕೆ ಅಲ್ಲ ಕಣ್ಣಿಗೆ ಬಹಳ ಆನಂದ ಆಗತ್ ಬಿಡು. ಎಷ್ಟು ಖುಷಿ ಈ ಕ್ಯಾಮ್ರಾವೇ ಎಲ್ಲವೇ ಬರೀ ರಾಜ್ಯದಲ್ಲಿ ನಿಂತ್ಕೊಂಡು ಫೋಟೋ ತಗೋಬೇಕು. ಅಂತ ಪರಿಸ್ಥಿತಿ ಇವತ್ತು ಬಂದಿರೋ ಅಂತದ್ದು ಈ ತರ ಆಗ್ಬಿಟ್ಟೈತೆ. ಇದು ಪ್ರಾಬ್ಲಮ್ ಆಗಿದ್ದು ಇಷ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನ್ ಸ್ವಾಮಿ ಮತ್ತೇನೇನ್ ಹಾನಿ ಆಗೈತೆ, ಏನ್ ಕತೆ ಅಂತ ಹೇಳಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಈ ಹೆಚ್ಚು ಕಮ್ಮಿ ಅಗ್ರಿಕಲ್ಚರ್ ಕ್ರಾಪ್ ಅಂತ ಕೃಷಿ ಬೆಳೆಗಳು, ಕೃಷಿ ಬೆಳೆಗಳು 56,000 hectare ಎಲ್ಲ ಲಾಸ್ ಆಗ್ಬಿಟ್ಟೈತೆ. 56,000 hectare ಲಾಸ್ ಆಗೈತೆ ಅಂತ ಹೇಳಿದ್ರು. ಬುಡದ್ಲಗಣೆಯ ತೋಟಗಾರಿಕೆ ಬೆಳೆಗಳು, ಅದೇ ಹೂವು ಹಣ್ಣು ತರಕಾರಿ ಇನ್ನು ಹಣ್ಣು ಪಣ್ಣ ಎಲ್ಲ ಬರೀತೀವಲ್ಲಪ್ಪ, 2,000 hectare ಅದು ಲಾಸ್ ಆಗೈತೆ. ಅದೇ ತರ ಈ 13,000 ಹೆಕ್ಟೇರ್ ಕಾಫಿ ತೊಂದರೆ ಆಗ್ಬಿಟ್ಟು. ಮಲ್ನಾಡ್ಗೂ ಎಫೆಕ್ಟ್ ಆದಂಗ ಆಯ್ತು, ಎಲ್ಲ ಕಾಫಿ ಎಲ್ಲ ಹಣ್ಣಾಗೈತೆ. ಅಲ್ಲೂ ಅದೇ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಪೊಟಾಶ್ ಇಲ್ಲ ನೋಡು, ಈಗ ಹಣ್ಣಾಗಿರ್ತವ, ಹಣ್ಣಾಗಿರ್ತವೆ, ಹಣ್ಣಾದ್ಮೇಲೆ ಒಣಗ್ತವೆ ಆಯ್ತಾ. ಅವು ತೊಟ್ಟು ಗಟ್ಟಿ ಇಲ್ದಾನೆ ಮಳೆಗೆಲ್ಲ ಉದುರಿ ಉದುರಿ ಉದುರಿ ಉದುರಿ ನೀನ್ ಹೋಗಿ ಬಾಚ್ಕೊಳಕ್ಕೂ ಆಗಲ್ಲ. ಅದ ಹೌದು, ಅಂತ ಪರಿಸ್ಥಿತಿ ಆಗ್ಬಿಟ್ಟು. ಕಾಫಿ ಒಳ್ಳೆ ರೇಟ್ ಇದೆ ಅಂತ ಕೇಳ್ಪಟ್ಟೆ ನಾನು. ಹೇಳು, ಸಿಕ್ಕಾಪಟ್ಟೆ ರೇಟು. ಅರೆ ಬೆಳೆನೇ ಇಲ್ವಲ್ಲ, ಬೆಳೆ ಇಲ್ದನೆ ಇದ್ದಾಗಲೇ ರೇಟ್ ಬರೋದು. ಬೆಳೆ ಇದ್ದಾಗ ಇಲ್ಲಿ ರೇಟ್ ಬರ್ತದೆ. ಈ ತರ ಆಗಿ ಇಂಥವೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟವೆ ಅಂತ ಅಂದ್ರು. ಸರಿ ಸ್ವಾಮಿ, ಆಗದಾಗೈತೆ, ಈಗ ಪರಿಹಾರ ಏನು ಅಂತ ಕೇಳಿದೆ. ಏನಾದ್ರು ಒಂದು ಪರಿಹಾರ ಇರ್ಬೇಕಲ್ಲ, ಪರಿಹಾರ ಏನು ಎತ್ತ, ಈಗ ಏನ್ ಮಾಡೋದು, ಈ ತರ ಆಗೈತಲ್ಲ ಅಂತ ಕೇಳೋ ಹೊತ್ತಿಗೆ ಅವ್ರು ಹೇಳಿದ್ರು ಅದೆಂತದ ಒಂದು NDRF ಅಂತ ಎಂತದ ಒಂದು ಐತಂತೆ. NDRF ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಹೇಳ್ಬಿಟ್ಟು. ಏ ಕನ್ನಡದಲ್ಲಿ ಹೇಳೋಣ ನೀನ್ ಅಂತ ಅಂದ್ರೆ, ರಾಷ್ಟ್ರೀಯ ವಿಪತ್ತು ಅಂತೀವಲ್ಲಪ್ಪ, ರಾಷ್ಟ್ರೀಯ ವಿಪತ್ತುಗಳು, ಭೂಕಂಪ ಆಗ್ಬೋದು, ಮಳೆ ಬರೋ ಅಂತದ್ದು, ನೆರೆ ಬರೋ ಅಂತದ್ದು, ಈ ಬರ್ದನೆ ಬರೀ ಬರ ಬಂದ ಹಾಳಾಗ ಅಂತದ್ದು, ಇಂಥ ಪರಿಸ್ಥಿತಿನಲ್ಲಿ ಅವರು ಒಂದ್ ಮಾಡ್ಕೊಂಡವ್ರೆ ಇದ್ರ ಪ್ರಕಾರವ ಈ ವಿಪತ್ತಿನ ಸಂದರ್ಭದಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡಿರ್ತಾರೆ, ಪರಿಹಾರ ಕೊಡೋದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರವ ಈ ಒಣ ಬೇಸಾಯ ಮಾಡ್ತೀವಲ್ಲಪ್ಪ, ಈ ರಾಗಿ, ಹುಚ್ಚಳ್ಳು ಇಂಥವೆಲ್ಲ ಬೆಳಿತೇವಲ್ಲ, ಜೋಳ, ಮೆಕ್ಕೆಜೋಳ, ಒಣ ಪ್ರದೇಶದಲ್ಲಿ ಏನ್ ಬೆಳಿತೀವೋ ಅದಕ್ಕೆ ಒಂದ್ ಹೆಕ್ಟೇರ್ಗೆ, ಒಂದ್ ಹೆಕ್ಟರ್ ಅಂತ ಅಂದ್ರೆ ಗೊತ್ತಲ್ಲ ನಿಮಗೆ, ಎರಡೂವರೆ ಎಕರೆಗೆ ಅವ್ರು ಕೊಡೋದು 6,800 ರೂಪಾಯಿ ಕೊಡ್ತಾರಂತೆ. ಅಂದ್ರೆ ಒಂದ್ ಹೆಕ್ಟರ್ಗೆ ಅಷ್ಟೇ ಕೊಡೋದು? ಒಂದ್ ಹೆಕ್ಟರ್ ಅಷ್ಟೇ, ಯಾಕೆಂದ್ರೆ ಅದು ಫಿಕ್ಸ್ ಆಗಿರೋದೇ ಅಷ್ಟು. ಅಲ್ಲ ಅಣ್ಣಯ್ಯ, ನೀ ಕಾಣಂಗೆ ಅಲ್ಲ ಕೊಡ್ತವ್ರೆ, ಹೆಂಗೋ ಇದ್ ಮಾಡ್ಕೊಳ್ಳೋಣ, ಎಷ್ಟೊಂದು ಖರ್ಚು ಮಾಡಿರ್ತೀವಿ, ಏನ್ ಕತೆ. ಅದು ಒಳ್ಳೆ ಒಂದು ಟ್ರಾಕ್ಟರ್ ಹಾಕ್ಸಿರೋದು ದುಡ್ಡಲ್ಲ, ಆ ಕಡೆ ಗೊಬ್ಬರ ಹಾಕಿರೋದು ದುಡ್ಡಲ್ಲ, ಆಳಿ ಕೊಟ್ಟಿರೋದು ದುಡ್ಡಲ್ಲ. ಈಗ ಅದು ಅಷ್ಟು ಫಿಕ್ಸ್ ಮಾಡೋರೆ, ಅಷ್ಟು ಫಿಕ್ಸ್ ಮಾಡಿರೋದ್ರಿಂದ ಅದಷ್ಟೇ. ಈಗ ಜಾಸ್ತಿ ಕೊಡುವಂತ ಎಲ್ಲಿ ಕೊಡ್ತಾರ ಅವ್ರು? ಅಲ್ಲ ಅಷ್ಟಾರು ಕೊಡ್ತಾವಲ್ಲ ಅಂತ ಖುಷಿ ಪಡಬೇಕು. ನೀನ್ ಹೇಳಿದ್ಕೆ ಒಂಚೂರು ಸಮಾಧಾನ ಆಯ್ತೈತೆ ನನಗೆ. ಈಗ ಅದನ್ನೇನು ಎಲ್ಲರೂ ಕೊಡ್ತಾರೆ ಅಂತ ಏನಲ್ಲ, ಈಗ ಅವ್ರಿಗೆ ಕೊಡ್ಬೇಕು ಅಂತ ಅಂದ್ರೆ 33% ಹಾನಿಯಾಗಿರ್ಬೇಕು, 33% ಹಾನಿಯಾಗಿರ್ಬೇಕು. ಅಷ್ಟು ಹಾನಿ ಆಗಿದ್ರು ಮಾತ್ರ ಅವರು ಇಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲ ಈಗ ಅವರು ಹೆಂಗ್ ಅಂದಾಜ್ ಮಾಡೋರು ಅಂತ ನಂಗೆ ಅರ್ಥ ಆಯ್ತಿಲ್ಲ. ಈಗ ನೋಡಪ್ಪ, ಈಗ ನಮ್ಮ ಎಲ್ಲ ಒಂದೇ ಸಾಲ ಬೆಳ್ಕ ಬಂದಿದ್ವಿ ಆಯ್ತಾ. ಈಗ ಅಲ್ಲಿ ಕೆಲವರಿಗೆ ಕಡಿಮೆ ನಷ್ಟ ಆಗೈತೆ, ಕೆಲವರು ಜಾಸ್ತಿ ನಷ್ಟ ಆಗೈತೆ, ಅದ ಹೆಂಗೆ ನೋಡೋರು, ಅದ ಹೆಂಗೆ ಹೇಳ್ತಾರೆ ಅಂತವ? ಅದು ಹೆಂಗೆ ಅಂತ ಅಂದ್ರೆ, ಅದು ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರ, ಅವ್ರು ಸಮೀಕ್ಷೆಗೆ ಬರ್ತಾರ? ಸಮೀಕ್ಷೆಗೆ ಬರ್ತಾರೆ. ಈಗ ಸಮೀಕ್ಷೆ ಮಾಡೋದು ಹೆಂಗೆ ಅಂತ ಅಂದ್ರೆ, ಒಬ್ರು ಇಬ್ರು ಮಾಡೋ ಅಂತದಲ್ಲ, ಕೃಷಿ ಇಲಾಖೆರು, ತೋಟಗಾರಿಕೆ ಇಲಾಖೆರು, ಈ ಕಂದಾಯ ಇಲಾಖೆರು, ವಿಲೇಜ್ ಅಕೌಂಟೆಂಟ್ ಇವರೆಲ್ಲ ಇರ್ತಾರಲ್ಲ, ಈ ಊರು ಮೂರ್ ಜನ ಸೇರ್ಕೊಂಡು ವಿಲೇಜ್ ಅಕೌಂಟೆಂಟ್ ಅಂತವೇ ಎಲ್ಲ ಹಳ್ಳಿಲೂ ಇದ್ದೇ ಇರ್ತಾರೆ. ಬರ್ತಾರಂಗಾರೆ ಅವರು ಬಂದು ನೋಡಿ ಎಷ್ಟಾಗೈತೆ ಏನು ಅಂತ ಅನ್ಕೊಂಡು, 33% ಆಗಿದ್ರೆ ಅದನ್ನ ಈ ಪರಿಹಾರ ಅಂತಲೇ ಒಂದು ಸಾಫ್ಟ್ವೇರ್ ಮಾಡ್ಕೊಬಿಟ್ರು ಅಂತ. ಈಗ ಕಂಪ್ಯೂಟರ್ನಲ್ಲಿ ಅದೇ ಒಂದು ಇದು ಸಾಫ್ಟ್ವೇರ್, ಅದ್ರಲ್ಲೆಲ್ಲ ಫೀಡ್ ಮಾಡ್ತಾರಂತ. ಈಗ ನಮ್ದು ಭೂಮಿ ಇತ್ತಲ್ಲ ಸಾಫ್ಟ್ವೇರ್ ಅದೇ ತರ, ಅದೇ ತರ. ಈಗ ಶಂಕರಣ್ಣಂದು ಇಷ್ಟನೇ ಸರ್ವೆ ನಂಬರು, ಇಂತ ಬೆಳೆ ಬೆಳೆದಿದ್ದ, 33% ಹಾನಿ ಆಗೈತೆ ಅಂತ ಕೊಟ್ರೆ ನಿನ್ಗೆ ಅದು ಒಣ ಪ್ರದೇಶ ಆಗಿದ್ರೆ 6,800 ರೂಪಾಯಿ. ಇನ್ನ ನೀರಾವರಿದಾದ್ರೆ, ನೀರಾವರಿ ಅಂತ ಅಂದ್ರೆ ಈಗ ಭತ್ತ ಗದ್ದೆ ಬಯಲು ಅಂತದಾಗಿದ್ರೆ 13,500 ರೂಪಾಯಿ. ಪರವಾಗಿಲ್ಲ ಇದು ಒಂದ್ ಹೆಕ್ಟರ್ಗೆ ಆಯ್ತಾ. ಈ ಕಾಫಿ ಇಂಥವು ಬಹುವಾರ್ಷಿಕ ಬೆಳೆಗಳು, ಈಗ ಅಡಿಕೆ, ಕಾಫಿ, ಮಾವು, ತೆಂಗು, ಇಂಥವೇನಾದ್ರೂ ಹಾನಿ ಆಗಿದ್ದು ಅಂತ ಅಂದ್ರೆ ಅದಕ್ಕೆ 18,000 ರೂಪಾಯಿ. ಅದು ಹೆಂಗೆ ಅಂತ ಅಂದ್ರೆ, ಅವರು 33% ಹಾನಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಆಗೈತೋ ಇಲ್ಲ ಅಂತ ಹೇಳ್ಬಿಟ್ಟು ವರದಿ ಕೊಡ್ಬೇಕು. ಅದಾಗಿದ್ರೆ ಅವರು ಆ ಪರಿಹಾರ ಅನ್ನ ಸಾಫ್ಟ್ವೇರ್ ಅಲ್ಲಿ ಹಾಕ್ತಾರೆ. ಅದು ಹಾಕಿದ್ರೆ, ಹಾಕಿದ್ಮೇಲೆ ಅದು ಗೌರ್ಮೆಂಟ್ ಅಲ್ಲಿ ಹೋಗಿ ಏನಾಗಿ ಎಲ್ಲೆಲ್ಲಿಂದ ಎಲ್ಲೆಲ್ಗೂ ಬಂದು ಅದು ಪರಿಹಾರ ಬರೋದು. ಪರಿಹಾರ ಏನು ನಿಮ್ಗೆ ಚೆಕ್ ಅವು ಇವು ಇಲ್ಲ, ನಾನೀಗ ಅದನ್ನೇ ಕೇಳಕ್ ಬಂದಿದ್ದೆ. ಡೈರೆಕ್ಟ್ ಅಕೌಂಟ್ಗೆ ಬಂದ್ಬಿಡ್ತದೆ, ಡೈರೆಕ್ಟ್ ಅಕೌಂಟ್ಗೆ ಬಂದ್ಬಿಡ್ತದೆ. ಆ ತರದ ವ್ಯವಸ್ಥೆ ಮಾಡೋರಂತೆ. ಈಗ ಒಂದ್ ವೇಳೆ ಏನಾದ್ರು ನಮ್ದು ಹೊಲ ಜಮೀನು ಅದು ಬಂದು ಸಮೀಕ್ಷೆ ಮಾಡಿದ್ರು ಇಲ್ವೋ, ಇದು ಸ್ವಲ್ಪ ನಾವು ನೋಡ್ಕೊತಾ ಇರ್ಬೇಕು. ಮಾಡಿಲ್ಲ ಅಂತ ಅಂದ್ರೆ ನೀನ್ ಯಾವ್ದಾದ್ರು ಒಂದ್ ಇಲಾಖೆಗೆ, ಕಂದಾಯ ಇಲಾಖೆನ, ತೋಟಗಾರಿಕೆ ಇಲಾಖೆನ, ಕೃಷಿ ಇಲಾಖೆನ ಹೋಗ್ಬಿಟ್ಟು ನೋಡಿ ಸ್ವಾಮಿ ಇಷ್ಟ ಆಗೈತೆ. ಯಾಕೆಂದ್ರೆ ಅವ್ರು ಒಬ್ಬೊಬ್ರು ಇಬ್ಬಿಬ್ರು ಇರ್ತಾರಲ್ಲ, ಎಲ್ಲ ಕಡೆಗೆ ಎಲ್ಲ ಬರಕಾಯ್ತದೆ. ಆಮೇಲೆ ಬರ್ಬೇಕು ಅನ್ನೋದ್ಕಿಂತಲೂ ಅವ್ರು ಬರ್ಬೇಕು ಅಂತ ಅಂದ್ರೆ ಮೊದ್ಲು ಗೊತ್ತಾಗ್ಬೇಕು ಅವ್ರಿಗೆ, ಶಂಕರಣ್ಣನ ಜಮೀನಲ್ಲಿ ಇಷ್ಟ ಹಾಳಾಗೈತೆ, ಮೀನಕ್ಕಿನ ಜಮೀನಲ್ಲಿ ಇಷ್ಟ ಹಾಳಾಗೈತೆ ಅಂತ ಗೊತ್ತಿದ್ರೆ ಅಷ್ಟೇ ಬರೋದು. ಗೊತ್ತಿಲ್ಲ ಅಂತ ನಾವೇನು ಮಾಡಕ್ಕಾಗಲ್ಲ, ನಾವೇ ಹೋಗಿ ಹೇಳ್ಬೇಕು ಅಷ್ಟೇ. ಇಷ್ಟ ಆಗೈತೆ ಒಂದ್ಸಲ ಬಂದು ನೋಡಿ ಸ್ವಾಮಿ ನೀವು ನೋಡ್ಬಿಟ್ಟು ಅದೇನ್ ಪರಿಹಾರ ಬರ್ತದೋ ಇಲ್ವೋ ಅಂತ ಒಂದ್ಸಲ ತಿಳಿಸಿ ಅಂತ ಹೇಳ್ಬಿಟ್ಟು. ಈಗ ಅವ್ರ ಮಾನದಂಡದ ಪ್ರಕಾರ 33% ಜಾಸ್ತಿ ಆಗೈತೆ ಅಂತ ಅಂದ್ರೆ ಅವರು ಅದ ಪರಿಹಾರ ಅಲ್ಲಿಗೆ ಎಲ್ಲಾನು ದಾಖಲಾತಿ ಮಾಡ್ತಾರೆ, ಮಾಡಿದ್ರೆ ಬರ್ತದೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಶಂಕರಣ್ಣ, ಇದ್ರ ಜೊತೆಗೆ ನೀನ್ ಆಗ್ಲೇ ಹೇಳ್ದಲ್ಲಪ್ಪ ಬರೀ 6,800 ರೂಪಾಯಿ ಎತ್ತಾಗ್ತದೆ ಎತ್ತಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು, ಅದ್ರ ಬದಲಾಗಿ ಇನ್ನೊಂದು ನಮ್ಗೆ ಇರೋದ್ ಏನು ಅಂತ ಅಂದ್ರೆ ಈ ಬೆಳೆ ವಿಮೆ ಮಾಡಿಸಿದ್ವಲ್ಲಪ್ಪ, ಈಗ ಅದು ನಾವು ಬೆಳೆ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕಟ್ಟಿದ್ವಲ್ಲ, ವಿಮಾಕಂತು ಕಟ್ಟಿದ್ವಲ್ಲ, ಈಗ ಅದು ನೋಡೋದ್ ನಮ್ಗೆ ಬಾರಿ ಇದಕ್ ಬರ್ತದೆ, ಸಹಾಯ ಮಾಡ್ತದ, ಕೈ ಹಿಡಿತಾ ಕೈ ಹಿಡಿಲಿ ಅಂತಲೇ ತಾನೇ ಅದ್ ಮಾಡೋದು, ಅದು ಮಾಡಿರೋದ್ರಿಂದ ಈಗ ನೀನೆಲ್ಲ ಕಟ್ಟಿದ್ರೆ ತಾನೆ. ಅಯ್ಯೋ ನಾನು ಕಟ್ಟಿದೆ, ಮೀನಕ್ಕೊಂದು ಕಟ್ಟಿದೀನಿ, ಎಲ್ಲ ಒಟ್ಟಿಗೆ ಅವತ್ತು ಅವಳೆ ಕೊಟ್ಟಿದ್ಲು ದುಡ್ಡ. ಹೌದೌದು, ಹೋಗಿ ಬ್ಯಾಂಕಿಗೆ ಹೋಗಿ ಕಟ್ಬಂದಿದ್ದೆ. ನೀನು ಹಿಂಗಂತಿಯಲ್ಲ, ನಾನೇ ಎಲ್ಲರದ ತಗೊಂಡ ಕಟ್ಟಿದೀನಿ, ಮೆಸೇಜ್ ಬಂದೈತೆ ಬಿಟ್ಟು ನಂಗೆ ಮೊಬೈಲ್ ಒಳಗಡೆ ಐತದು ನೋಡುವ ಸುಮ್ನೆ ಟೆಸ್ಟ್ ಮಾಡೋದು. ಇನ್ನೊಂದ್ಸಲ ನಾವ್ ಹೆಸರಾಗಿದ್ದೀವೋ ಇಲ್ವೋ ಈ ವಿಚಾರದಲ್ಲಿ ಅಂತವ. ಈಗ ಅದು ಸಹಾಯಕ್ ಬರ್ತದೆ, ಈಗ ಎಲ್ಲ ಹಾನಿ ಆಗೈತಲ್ಲ, ನಾವ್ ಯಾವ ಬೆಳೆ ಕಟ್ಟಿದ್ವೋ ಎಷ್ಟ್ ಹಾನಿ ಆಗೈತೆ ಅನ್ನೋದನ್ನ ಈಗ ಹಾನಿ ಆಗಿದೆ ಅಂತ ಗೊತ್ತಾದ ತಕ್ಷಣವ ಶಂಕರಣದ ಆಗೈತೆ ಅಂತ ಗೊತ್ತಾದ ತಕ್ಷಣವ 50% ಕೊಟ್ಬಿಡ್ತಾರಂತದ. 50% ಅದು ಹಂಗೆ ಅಕೌಂಟ್ಗೆ ಬಂದ್ಬಿಡ್ತದ. ನಿನ್ಗೆ ಈಗ ಒಂದ್ 10,000 ರೂಪಾಯಿ ಪರಿಹಾರ ಅಂತ ಅಂದ್ರೆ 5,000 ಮೊದ್ಲು ಕೊಟ್ಬಿಡ್ತಾರೆ. ಯಾಕೆ ಅಂತ ಅಂದ್ರೆ ಈಗೆಲ್ಲ ಮುಖ ಒಂಥರ ಮಾಡ್ಕೊಂಡು ಓಡಾಡ್ತಾರಲ್ಲಪ್ಪ, ಸಮಸ್ಯೆ ಸಮಸ್ಯೆ ಅದು. ಅದಕ್ಕೋಸ್ಕರ ಒಂಚೂರು ನೆಮ್ಮದಿ ಆಗಿರ್ಲಿ ಅಂತ ಅನ್ಕೊಂಡು 50% ಕೊಟ್ಬಿಡ್ತಾರೆ ಈಗ. ಆಮೇಲೆ ಅವ್ರದು ಈ ಕ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರಲ್ಲ, ಬೆಳೆ ಕಟಾವಿಂದು ಕಟಾವ್ ಮಾಡ್ಬಿಟ್ಟು ಎಷ್ಟು ಬಂತು ಏನು ಎಷ್ಟು ಬರ್ಬೇಕಾಯ್ತು ಇಳುವರಿ ಅಂತ ನೋಡ್ತಾರಲ್ಲ, ಅದ್ರ ಪ್ರಕಾರ ಎಷ್ಟಾಗೈತೆ ಏನು ಅಂತ ಅನ್ಕೊಂಡು ಇನ್ನು ಉಳಿದ ಶೇಕಡ 50 ಭಾಗನ ಅದನ್ನ ಆಮೇಲೆ ಹಾಕ್ತಾರೆ. ಅದಕ್ಕೆ ಈ ವಿಷಯದಲ್ಲೂ ನಾವು ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ಆಫೀಸ್ಗಳಿಗೆ ಹೋಗ್ಬಿಟ್ಟು ಹೇಳ್ಬೇಕು, ಹಿಂಗೆ ನಾನು ಬೆಳೆ ವಿಮೆ ಕಟ್ಟಿದ್ದೆ ಆಯ್ತಾ, ನಂದಿಷ್ಟು ಹಾನಿ ಆಗೈತೆ, ಇದು ನೋಡಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಹೇಳಿದ್ರೆ ಅವ್ರ ಮುಂದಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲದನ್ನು ಮಾಡ್ಕೊಂಡು ಅವರು ಪರಿಹಾರ ಏನು ಕೊಡ್ಬೇಕು ಏನ್ ಬಿಡ್ಬೇಕು ಅನ್ನೋಂಥದ್ದನ್ನ ಒಂಚೂರು ಲೆಕ್ಕಾಚಾರ ಮಾಡ್ತಾರೆ, ಲೆಕ್ಕಾಚಾರ ಮಾಡಿ ಓಡಿಸ್ಕೊಡ ಅಂತ ವ್ಯವಸ್ಥೆ ಮಾಡ್ತಾರೆ. ಇಷ್ಟಿದೆ. ಹಂಗಾಗಿ ಇದೆಲ್ಲ ನಾನು ಯಾಕೆ ಹೇಳದೆ ಅಂತ ಅಂದ್ರೆ ಶಂಕರಣ, ಇವು ಎಲ್ಲ ಬಾರಿ ಇಂಪಾರ್ಟೆಂಟ್ ಈಗ ಆಯ್ತಾ, ಬಾರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೆಲ್ಲ ಬೇಜಾರ ಮಾಡ್ಕೊಬಿಟ್ಟವ್ರೆ, ಈ ತರ ಆಯ್ತು ಈ ತರ ಆಯ್ತು ಏನ್ ಮಾಡೋದು ಮುಂದ್ಕೇನು ಮುಂದ್ಕೇನು ಅಂತ ಹೇಳ್ಬಿಟ್ಟು. ಅಲ್ಲ ನೀ ಕಣಂಗೆ ನನ್ಗೆ ಅದೇ ಯೋಚನೆ ಆಗ್ಬಿಟ್ಟಿತ್ತು, ಬೆಳೆದಂಗಿರು ಬೆಳೆದ್ ಬಿಟ್ಟಿದೀವಿ, ಆದ್ರೆ ಕೈಗೆ ಒಂಚೂರು ಸಿಗ್ಲಿಲ್ಲ, ಎಲ್ಲ ಹೋಗ್ಬಿಡ್ತು. ಹೌದು, ಇಂತ ಸಂದರ್ಭದಲ್ಲಾರು ನಮ್ ಸರ್ಕಾರ ನಮ್ಗೆ ಅಲ್ಪ ಸ್ವಲ್ಪ ಏನಾರು ಮಾಡತ್ತಾ ಇಲ್ವಾ ಅಂತ ಹೇಳಿ ಬಹಳ ಯೋಚನೆ. ಈಗ ಸರ್ಕಾರ ಇರದೇ ಮಾಡಕ್ಕೆ ಇಂತ ಸಂದರ್ಭದಲ್ಲಿ ಈಗ ಮಾಡ್ತಾನೆ ಇನ್ ಯಾವಾಗ ಮಾಡ್ತಾರೆ ಅಲ್ವಾ, ಹಂಗಾಗಿ ಮಾಡೇ ಮಾಡ್ತಾರೆ. ಈಗ ಅವ್ರಿಗೂ ರಜನೆ ಕೊಟ್ಟಿಲ್ವಂತೆ, ಒಂದೂವರೆ ತಿಂಗಳಿಂದ ಹಿಂಗೆಲ್ಲ ಜಾಸ್ತಿ ಹಾನಿ ಪಾನಿ ಆಗಿ ಶುರು ಆಗ್ಬಿಡ್ತಲ್ಲ, ಮೊದ್ಲು ಹೋಗ್ಬಿಟ್ಟು ಎಲ್ಲಿ ಏನಾಗೈತೆ ಅಂತ ನೋಡ್ಬಿಟ್ಟು ಪ್ರತಿ ದಿವಸ ಅವರು ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ NDRF ಅದನ್ನ ಜಾಸ್ತಿ ಮಾಡಿ ಅನ್ನೋದು ಬೇಡಿಕೆ ಶುರು ಆಗ್ಬಿಟ್ಟೈತಿ ಈಗ. ಯಾಕೆಂತಂದ್ರೆ ಏನೇನು ಉಳಿತಲ್ವಲ್ಲಪ್ಪ, ಏನೇನು ಉಳಿತಲ್ಲ ಅಂದ್ರೆ ಯಾವ ಕಡೆಗೂ ಅಲ್ವಲ್ಲ, ಯಾವ ಕಡೆಗೂ ಅಲ್ಲ, ಅಲ್ಲೂ ಏನು ಉಳಿದಿಲ್ಲ. ಹಂಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಅನ್ನೋದು ಕೂಡ ಬಂದಿದೆ. ಮಾಡಬಹುದು, ಮಾಡ್ತಾರೆ. ಯಾಕೆಂತಂದ್ರೆ ಇಷ್ಟೊಂದು ಹಾನಿ ಆಗಿರೋದ್ರಿಂದ ಅದನ್ನು ಕೂಡ ಮಾಡ್ಲೇಬೇಕು. ಅದು ಇದೆಲ್ಲ ನಾನು ಯಾಕೆ ತಿಳ್ಕೊಂಡು ಹೇಳದೆ ಅಂತ ಅಂದ್ರೆ, ನೀವಿಬ್ರು ಬಾರಿ ಬೇಜಾರು ಮಾಡ್ಕೊಬಿಟ್ಟಿದ್ರಲ್ಲ, ಬೇಸರವಯ್ಯ. ನಮ್ಮೂರಿಗೆ ಸಮೀಕ್ಷೆ ಬಂದ್ರೆ ನನಗೂ ಹೇಳ್ರಪ್ಪ ಇಬ್ರು ಸೇರ್ಕೊಂಡು, ಮೊದಲು ಮಾಡ್ಸದೆ ನಿಂದು ನೀನ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಿಡ್ತೀಯ ನೀನ್ ಆಮೇಲೆ ನನ್ನ ಆಯ್ತಾ, ಅದೆಷ್ಟು ದುಡ್ಡು ಬಂದಾತು ಎಲ್ಲ ಲೆಕ್ಕ ಮಡಗ್ಬಿಡಿ, ಎಲ್ಲ ಲೆಕ್ಕ ಮಾಡಿರ್ತೀನಿ. ಏನ್ ಬರೀ ಬರೀ ಕೇಳ್ಕೊಂಡು ಹೋಗೋದು ಅಥವಾ ಏನ್ ಕತೆ ಇಲ್ಲ. ಈಗ ನೀನು ಒಳ್ಳೆ ವಿಚಾರ ಹೇಳಿದ್ಯಾ, ಈಗ ಹೆಂಗೆ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ಬಹಳ ಸಂಕಷ್ಟದಲ್ಲಿ ಇದ್ದವನ್ಗೆ ಒಂದು ಹುಲ್ ಕಟ್ಟಿದ ಆಸರೆ ಆದಂಗೆ ಈ ತರ ಒಂದು ಒಳ್ಳೆ ವಿಚಾರನ ತಿಳಿಸಿದ್ಯಾ. ಇಂಥ ವಿಚಾರ ಹೇಳಿದ ಸಂದರ್ಭ ನಮ್ ಮೀನಕ್ಕೆ ಸುಮ್ನೆ ಕಳ್ಸಲ್ಲ, ಈಗ ಏನಾರು ಸಿ ಬಿಸಿ ಬಿಸಿ ಏನಾರು ಮಾಡು ಕುಡ್ಕೊಂಡು ಮತ್ತಿನ್ನೇನಾದ್ರು ವಿಚಾರಿದ್ರೆ ತಿಳ್ಕೊಬಾರ ಹೋಯ್ತೀವಿ. ಬಿಸಿ ಬಿಸಿ ಕಾಪಿ ಕಾಪಿ ಇಡ್ತೀನಿ. ಆಯ್ತಾಯ್ತು. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 MHz ಮೂಡಿಬಂದಿತ್ತು. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಅಳ್ಳಿಕಟ್ಟೆ. ಕಮಲಾ, ಏನ್ ಮಾಡ್ಲಿಕತ್ತಿ ಈ ಪ್ಯಾಡ್ ಎಲ್ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555, ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ.